ಗಮನಿಸಿ, ಇದೇ ಡಿಸೆಂಬರ್ 24ರಂದು ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ಕೆಎಲ್ಇ ಡಾಕ್ಟರ್ ಫೋನ್ ಇನ್ ನೇರ ಕಾರ್ಯಕ್ರಮ. ಕ್ಯಾನ್ಸರ್ ರೋಗದ ಬಗ್ಗೆ ಮಾಹಿತಿ ಪಡೆದುಕೊಳ್ಳಿ, ಕರೆ ಮಾಡಿ ಸಂದೇಹ ಪರಿಹರಿಸಿಕೊಳ್ಳಿ. ಅರೆ ಯೇ ವಾಲಾ ಸಸ್ತಾ ಹೈ, ಲೇ ಲೇತೆ ಹೈ ನಾ? ನಾ ಬಾಸ್, ಸಸ್ತಾ ನಹೀ, ಸಹೀ ಚಾಹಿಯೆ. ಕ್ವಾಲಿಟಿ ಮೇ ನೋ ಕಾಂಪ್ರಮೈಸ್, ಸೇಫ್ಟಿ ಮೇ ನೋ ಸರ್ಪ್ರೈಸ್. ಡೋಂಟ್ ಜಸ್ಟ್ ಬೈ, ರೇಸ್ ಯೋರ್ ಸ್ಟ್ಯಾಂಡರ್ಡ್. ಅಪ್ನಾವ್ ಇಂಡಿಯನ್ ಸ್ಟ್ಯಾಂಡರ್ಡ್. ಜೀ ಹಾ, ಕ್ಯೂಂಕಿ ಸ್ಟ್ಯಾಂಡರ್ಡ್ ಹೈ ತೋ ಭರೋಸಾ ಹೈ, ಔರ್ ಇಸ್ ಭರೋಸೆ ಕಿ ಪಹಚಾನ್ ಹೈ BIS ಕ್ವಾಲಿಟಿ ಮಾರ್ಕ್ಸ್, ISI, CRS ಔರ್ ಹಾಲ್ಮಾರ್ಕ್. ಸೋ ಬಿ ಎ ಸ್ಮಾರ್ಟ್ ಕನ್ಸ್ಯೂಮರ್ ಅಂಡ್ ರೇಸ್ ಯೋರ್ ಸ್ಟ್ಯಾಂಡರ್ಡ್ ವಿತ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ, ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ಗೆ ವಿಸಿಟ್ ಮಾಡಿ. ಎಲ್ಐಸಿ, ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಕೇಳೋಣ. ಬಾಂಧವರೇ, ಕೇಂದ್ರ ಸರ್ಕಾರದ ನೂತನ ಮಹತ್ವಾಕಾಂಕ್ಷಿ ಯೋಜನೆ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಸೂದೆ 2025, ಈ ಬಗ್ಗೆ ಬೆಂಗಳೂರಿನ ಸಿಇಎಸ್ಪಿ ಐಎಸ್ಇಸಿ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಕೃಷ್ಣರಾಜ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿಯನ್. ಆತ್ಮೀಯ ಕೇಳುಗರೇ, ಕಳೆದ ವಾರ ಇತ್ತೀಚೆಗೆ ಸಂಸತ್ನಲ್ಲಿ ಮಾನ್ಯ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾನ್ ಅವರು ಗ್ರಾಮೀಣ ವಿಕಾಸ ಕುರಿತಂತೆ ಉದ್ಯೋಗ ಖಾತ್ರಿ ಯೋಜನೆ ಅನ್ನು ಹೊಸದಾಗಿ ಹೊಸ ರೂಪ ಪಡೆದುಕೊಂಡು ಅದನ್ನ ವಿಕಸಿತ ಭಾರತ ಜಿ ರಾಮ್ ಜಿ ಒಂದು ಯೋಜನೆಯನ್ನಾಗಿ ಸಂಸತ್ನಲ್ಲಿ ಮಂಡಿಸಿ ಅನುಮೋದನೆ ಪಡ್ಕೊಂಡಿದ್ದಾರೆ. ಅದು ಸಾಕಷ್ಟು ಮನ್ವಂತರಕ್ಕೆ ಸಾಕ್ಷಿಯಾಗಲಿದೆ. ಮೊದಲು ನರೇಗಾ ಅಂತೇಳಿ ಜನಪ್ರಿಯವಾಗಿದ್ದಂತಹ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈಗ 125 ದಿನಗಳ ಒಂದು ಉದ್ಯೋಗವನ್ನು ಕೊಡುವಂತಹ ಒಂದು ಖಾತ್ರಿ ಯೋಜನೆಯಾಗಿ ಹೊಸ ಮಾರ್ಪಾಟುಗಳೊಂದಿಗೆ ಅನುಷ್ಠಾನಗೊಳ್ಳಲಿದೆ. ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಅಂದ್ರೆ ವಿವಿ ಜಿ ರಾಮ್ ಜಿ ಯೋಜನೆ ಒಂದು ಫಲಪ್ರದವಾಗಿ ಅನುಷ್ಠಾನಗೊಳ್ಳಬೇಕು ಅಂದ್ರೆ ಸಾರ್ವಜನಿಕರ ಸಹಕಾರ ಬೇಕು. ಮತ್ತೆ ಅಷ್ಟೇ, ಅದು ವೇಗವಾಗಿ ನಮ್ಮ ಗ್ರಾಮೀಣ ಯುವಜನರಿಗೆ ಉದ್ಯೋಗವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕಾರ್ಯಗತ ಆಗಬೇಕು. ಅದಕ್ಕೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಭಾರತ ಸರ್ಕಾರದ ಈ ಯೋಜನೆ ಯಾವ ರೀತಿ ಕೆಲವೊಂದು ಬದಲಾವಣೆಗಳೊಂದಿಗೆ ಮಾರ್ಪಾಟುಗಳೊಂದಿಗೆ ತೆಗೆದುಕೊಂಡು ಬರಲಾಗಿದೆ, ಈ ವಿಷಯ ಕುರಿತಂತೆ ಇವತ್ತು ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಪ್ರೊಫೆಸರ್ ಕೃಷ್ಣರಾಜ್ ಹೊರಟಿದ್ದಾರೆ. ಪ್ರೊಫೆಸರ್ ಕೃಷ್ಣರಾಜ್ ಅವರು ಪ್ರೊಫೆಸರ್ ಮತ್ತು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ISEC ಬೆಂಗಳೂರಿನೊಳಗೆ ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಒಳ್ಳೆ ಆರ್ಥಿಕ ತಜ್ಞರಾಗಿ ಸಾಕಷ್ಟು ತಮ್ಮ ಒಂದು ಸಂಶೋಧನೆಗಳಿಗೆ ಹಾಗೂ ತಮ್ಮ ಒಂದು ಉಪನ್ಯಾಸಗಳಿಗೆ ಹೆಸರುವಾಗಿ ಆಕಾಶವಾಣಿಗೆ ಅವರನ್ನು ಪರಿಚಯ ಮಾಡಲಿಕ್ಕೆ ಮತ್ತೊಮ್ಮೆ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಪ್ರೊಫೆಸರ್ ಕೃಷ್ಣರಾಜ್ ಅವರೇ, ತಮಗೆ ಸ್ವಾಗತ, ಸುಸ್ವಾಗತ. ತುಂಬಾ ಸಂತೋಷ ತಮಗೂ ನನ್ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರೋದಕ್ಕೆ. ಪ್ರೊಫೆಸರ್ ಕೃಷ್ಣರಾಜ್ ಅವರೇ, ಈ ಗ್ರಾಮೀಣ ವಿಕಾಸ ನಯಾ ಸಂಕಲ್ಪ ರೋಜ್ಗಾರಕ್ಕೆ ನಯಿ ಗ್ಯಾರಂಟಿ ಅಂತೇಳಿ ಈಗ ಮಾನ್ಯ ನಮ್ಮ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾನ್ ಅವರು ಈ ಒಂದು ಮಸೂದೆಯನ್ನು ಮಂಡಿಸಿ ಅನುಮೋದನೆ ಪಡ್ಕೊಂಡಿದ್ದಾರೆ. ಏನು ಈ ಹೊಸ ಒಂದು ಯೋಜನೆಯ ಒಂದು ಉದ್ದೇಶಗಳು ಇದೆ, ಏಕೆ ಈ ಒಂದು ಬದಲಾವಣೆಗಳಾಗಿದೆ, ಆರಂಭಿಕವಾಗಿ ಯಾವ ಒಂದು ಮಹತ್ವಾಕಾಂಕ್ಷೆಯನ್ನ ಈ ಯೋಜನೆ ಹೊಂದಿದೆ ಅನ್ನೋದನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ? ಮಹಾತ್ಮ ಗಾಂಧಿ ನರೇಗಾ ಸ್ಕೀಮು 2005 ಜಾರಿಯಲ್ಲಿತ್ತು. ಅದರ ಬದಲಾಗಿ ಈಗ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಅಂದ್ರೆ VBG ರಾಮ್ಜಿ ಅನ್ನೋ ಕಾರ್ಯಕ್ರಮವನ್ನ ಅದರ ಬದಲಾಗಿ ಮಹಾತ್ಮ ಗಾಂಧಿ ನರೇಗಾ ಅದ ಬಿಲ್ ಪರ್ವ ಬದಲಾಗಿ ಈ ಒಂದು ಹೊಸ ಮಸೂದೆಯನ್ನ 2025 ನೀವು ಹೇಳಿದಾಗೆ ಲೋಕಸಭೆಯಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ರವರು ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವರು ಮಂಡಿಸಿ ಅದನ್ನ ಒಪ್ಪಿಗೆಯನ್ನು ಪಡ್ಕೊಂಡಿರ್ತಾರೆ. ಮತ್ತೆ ಈ ಬಿಲ್ಲು ಕೂಡ ರಾಜ್ಯಸಭೆಗೆ ಹೋಗಿ ಅಲ್ಲಿ ಕೂಡ ಚರ್ಚೆಯಾಗಿ ಅಲ್ಲಿ ಕೂಡ ಈ ಮಸೂದೆಯನ್ನ ಒಪ್ಪಿಗೆ ಪಡೆದ ನಂತರ ಇದು ಜಾರಿಗೆ ಬರಲಿದೆ. ಈ ಒಂದು ಹೊಸ ಮಸೂದೆಯ ಅಂದ್ರೆ ರಿವೈಸ್ಡ್ ಅಥವಾ ಅಮೆಂಡೆಡ್ ಮಸೂದೆಯ ದೇಹೋದ್ದೇಶಗಳು ಏನು ಅಂತ ನೋಡೋದಾದ್ರೆ, ಮೊದಲು ಮಹಾತ್ಮ ಗಾಂಧಿ ನರೇಗಾ ಸ್ಕೀಮ್ ಅಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡಬೇಕು, ಆ ಬಡತನವನ್ನು ನಿರ್ಮೂಲನೆ ಮಾಡೋದು ಒಂದು ಉದ್ಯೋಗ ಖಾತ್ರಿ ಮೂಲಕ ಮಾಡಬೇಕು, ಮತ್ತೆ ಈ ಒಂದು ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗೋದನ್ನ ತಡೆಗಟ್ಟಬೇಕು, ಮತ್ತೆ ಗ್ರಾಮೀಣ ಮೂಲ ಸೌಕರ್ಯಗಳನ್ನ ಹೆಚ್ಚು ಮಾಡಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಅದು ಬಂದಿದ್ದು. ಮತ್ತೆ ಈ ಒಂದು ವಿಬಿಜಿ ರಾಮ್ಜಿ ಕಾರ್ಯಕ್ರಮ ಅಥವಾ ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ, 100 ದಿನದ ಬದಲಾಗಿ ಈಗ 125 ದಿನಗಳ ಉದ್ಯೋಗ ಗ್ಯಾರಂಟಿಯನ್ನ ಆಶಯವನ್ನ ಇಟ್ಕೊಂಡು ಬಂದಿರುವಂತದ್ದು. ಈ ಒಂದು ಆಶಯವನ್ನ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಒಂದನೇದು ನಾನು ಆರ್ಥಿಕ ತಜ್ಞನಾಗಿ ವಿಶ್ಲೇಷಣೆ ಮಾಡಿರೋದು, ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಕೃಷಿ ವಲಯದಲ್ಲಿ ಈ ಒಂದು ಕೂಲಿ ಕಾರ್ಮಿಕರ ಲಭ್ಯತೆ ಈ ಒಂದು ಅಗ್ರಿಕಲ್ಚರ್ ಸೋಯಿಂಗ್ ಸೀಸನ್ ಅಲ್ಲಿ ಅಂದ್ರೆ ಬಿತ್ತನೆ ಮಾಡುವಾಗ, ಮತ್ತೆ ಬಿತ್ತನೆ ಮಾಡಿ ಬೆಳೆ ಬಂದು ನಂತರ ಬೆಳೆ ಕಟಾವು ಮಾಡುವಾಗ ಅಂದ್ರೆ ಹಾರ್ವೆಸ್ಟ್ ಮಾಡುವಾಗ ಈ ಒಂದು ಲೇಬರರ್ಸ್ ಸಿಗ್ತಾ ಇರಲಿಲ್ಲ. ಸಿಗದೆ ಇರೋ ಕಾರಣಕ್ಕಾಗಿ ಏನಾಗ್ತಾ ಇತ್ತು, ಕೃಷಿ ಚಟುವಟಿಕೆಗಳಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇತ್ತು. ಅದನ್ನ ಗಮನಿಸಿರುವಂತಹ ಸರ್ಕಾರ ಈ ಒಂದು ಕಟಾವು ಟೈಮಲ್ಲಿ ಮತ್ತೆ ಸೋಯಿಂಗ್ ಸೀಸನ್ ಬಿತ್ತನೆ ಮಾಡುವ ಟೈಮಲ್ಲಿ ಈ ಒಂದು ಗ್ಯಾರಂಟಿ ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡಿದೆ, ಅಂದ್ರೆ ಒಂದು ಉದ್ಯೋಗ ಗ್ಯಾರಂಟಿ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡಿದೆ. ಆ ಟೈಮಲ್ಲಿ ಮಾತ್ರ ಗ್ಯಾಪ್ ಅನ್ನ ಕೊಟ್ಟು ಮಿಕ್ಕ 365 ದಿನಗಳಲ್ಲಿ ಅಂದ್ರೆ ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕಾಲ ಉದ್ಯೋಗ ಗ್ಯಾರಂಟಿಯನ್ನ ಒದಗಿಸುವಂತಹ ಒಂದು ರೂಪುರೇಷೆಯನ್ನ ಇಟ್ಕೊಂಡು ಈ ಕಾಯ್ದೆ ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅಗ್ರಿಕಲ್ಚರ್ಗೆ ಸಪೋರ್ಟ್ ಮಾಡಬೇಕು, ಆ ಒಂದು ಅಗ್ರಿಕಲ್ಚರ್ ಸೀಸನ್ಗೆ ಯಾವುದೇ ತೊಂದರೆ ಆಗಬಾರ್ದು, ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ರೈತರ ಒಂದು ಕೆಲಸಗಳಿಗೆ ಕೂಲಿ ಕಾರ್ಮಿಕರ ಲಭ್ಯತೆ ಹೆಚ್ಚಾಗಲಿ ಎನ್ನುವ ಒಂದು ಕಾರಣಕ್ಕೋಗಿ ಮಾಡಿರುವಂತದ್ದು. ಮತ್ತೆ ಎರಡನೇದು ಒಂದು ಉದ್ದೇಶ ಏನ್ ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಂತಂದ್ರೆ, ಈ ಒಂದು ಬಿಲ್ ಅಲ್ಲಿ ಅಂತಂದ್ರೆ, ಕೇವಲ ಗುಂಡಿ ತೆಗೆಯದಲ್ಲದೆ ಶಾಶ್ವತ ಆಸ್ತಿಯನ್ನ ಕ್ರಿಯೇಟ್ ಮಾಡಬೇಕು, ಅಸೆಟ್ ಕ್ರಿಯೇಷನ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು ಈ ಬಿಲ್ ಅಲ್ಲಿ. ಅದರಲ್ಲಿ ಕೂಡ ವಾಟರ್ ಸೆಕ್ಯೂರಿಟಿಯನ್ನ ಅಥವಾ ಜಲಭದ್ರತೆಯನ್ನ ಉಂಟು ಮಾಡುವಂತದ್ದು, ಗ್ರಾಮೀಣ ಮೂಲ ಸೌಕರ್ಯಗಳು ಅಂದ್ರೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡುವಂತದ್ದು, ಜೀವನ ಉಪಯೋಗಕ್ಕೆ ಸಂಬಂಧಿಸಿದಂತಹ ಮೂಲ ಸೌಕರ್ಯಗಳನ್ನ ಹೆಚ್ಚು ಮಾಡುವಂತದ್ದು, ಫಾರ್ ಎಕ್ಸಾಂಪಲ್ ಹೌಸ್ ಕನ್ಸ್ಟ್ರಕ್ಷನ್ ಇರ್ಬೋದು ಅಥವಾ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಇರ್ಬೋದು ಅಥವಾ ಇನ್ನಿತರ ಸ್ಕೂಲ್ ಕನ್ಸ್ಟ್ರಕ್ಷನ್, ಈ ರೀತಿಯ ಕಾರ್ಯಕ್ರಮಗಳು. ಮತ್ತೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರಬಹುದು ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ವೈಪರೀತ್ಯ ಹೆಚ್ಚಾಗ್ತಿರೋದ್ರಿಂದ ಆ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಮಂಡಲ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ತಾವು ರೂಪುರೇಷೆಗಳನ್ನ ಮಾಡಿ ನಂತರ ಈ ಕಾರ್ಯಕ್ರಮಗಳನ್ನ ಹೊಸದಾಗಿ ಬಂದಿರುವಂತಹ ವಿಬಿಜಿ ರಾಮ್ಜಿ ಕಾರ್ಯಕ್ರಮದಲ್ಲಿ ಅಥವಾ ಮಸೂದೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಸೊ ಇದಲ್ದೇನೆ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರೋದು ಏನಂತಂದ್ರೆ, ಮೊದಲು ಮಹಾತ್ಮ ಗಾಂಧಿ ನರೇಗಾ ಕಾರ್ಯಕ್ರಮದಲ್ಲಿ ಈ ಒಂದು ಎಂಪ್ಲಾಯ್ಮೆಂಟ್ ಗ್ಯಾರಂಟಿನ ಹಕ್ಕು ಆಧಾರಿತ ಅಥವಾ ರೈಟ್ ಬೇಸ್ಡ್ ಅಂತ ಕರೀತಾ ಇದ್ರು. ಇದೇನಾಗಿದೆ ಈಗ ಹೊಸ ಮಸೂದೆಯಲ್ಲಿ ಇದನ್ನ ಮಿಷನ್ ಮೋಡ್ ಅಥವಾ 4 ಮಿಷನ್ ಅಂತ ಹೇಳಿದೆ ನಾನು, ವಾಟರ್ ಸೆಕ್ಯೂರಿಟಿ ಆಗಿರ್ಬೋದು, ಮತ್ತೆ ಗ್ರಾಮೀಣ ಮೂಲ ಸೌಕರ್ಯ ಆಗಿರ್ಬೋದು, ಜೀವನೋಪಾಯ ಸಂಬಂಧಿತ ಆಗಿರ್ಬೋದು, ಹವಾಮಾನ ವೈಪರೀತ್ಯ ಈ ಕಾರ್ಯಕ್ರಮಗಳಿಗೆ ಈ ಒಂದು ಲೇಬರರ್ಸ್ ನ ತೊಡಗಿಸ್ಕೊಳ್ಳಿಕ್ಕೆ ಮಾಡಿರುವಂತ ಕಾರ್ಯಕ್ರಮ ಆದ್ರಿಂದ ಇದನ್ನ ಮಿಷನ್ ಮೋಡ್ ಅಂತ ಕರೆದಿದ್ದಾರೆ. ಸೊ ಹೀಗಾಗಿ ಈ ರೀತಿಯ ಬದಲಾವಣೆಗಳನ್ನ ತಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಈ ಒಂದು ಹೊಸ ದಿನದಲ್ಲಿ ಪ್ರಯತ್ನವನ್ನ ಮಾಡಲಾಗಿದೆ. ಪ್ರೊಫೆಸರ್ ಕೃಷ್ಣರಾಜ್ ಅವರೇ, ಈಗ ನರೇಗಾ ಯೋಜನೆಯೊಳಗೆ ಇರುವಂತಹ ಕೆಲವೊಂದಿಷ್ಟು ಲೋಪದೋಷಗಳು ಅಂದ್ರೆ ಹೇಳಿದ್ರೆ ತಾವು ಅಂದ್ರೆ ಅದು ಒಂದು ಹಕ್ಕಾಗಿತ್ತು 100 ದಿವಸಗಳ ಒಂದು ಕಾಲದ ಇದು, ಆಮೇಲೆ ಬಹುಶಃ ಅದು ಅಲ್ಲಿ ಕೆಲವೊಂದಿಷ್ಟು ಭ್ರಷ್ಟಾಚಾರಕ್ಕೆ ಒಂದು ಅವಕಾಶ ಆಗ್ತಿತ್ತು. ಆಮೇಲೆ ಮುಖ್ಯವಾಗಿ ಇನ್ನೊಂದು ಅಂದ್ರೆ ಕೆಲವೊಂದಿಷ್ಟು ಋಣಾತ್ಮಕ ಅಂಶಗಳು ಹಳೆ ಯೋಜನೆಗಳಲ್ಲಿ ಇವುಗಳನ್ನ ತೆಗೆದುಹಾಕಿ ಈಗ ನೀವು ಹೇಳಿದ್ರಲ್ಲ ಮಿಷನ್ ಬೇಸ್ಡ್ ಅಂತೇಳಿ, ಅಂದ್ರೆ ಒಂದು ಗುರಿಯನ್ನ ಗೊತ್ತು ಗುರಿ ಇಟ್ಟುಕೊಂಡು ಅದರ ಮೂಲಕವಾಗಿ ವಿಶೇಷವಾಗಿ ಗ್ರಾಮೀಣ ಯುವಜನತೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಯೋಜನೆಯನ್ನ ಮಾಡಲಾಗಿದೆ. ಮತ್ತೆ ಹೇಗೆ ಈ ಒಂದು ಹೊಸ ಯೋಜನೆ ನಮ್ಮ ಒಂದು ಹೊಸ ಹೊಸ ಒಂದು ಆಸ್ತಿಯನ್ನು ಹುಟ್ಟಾಕ್ಲಿಕ್ಕೆ, ತಮಗೋಸ್ಕರ ಒಂದು ಭವಿಷ್ಯಕ್ಕೆ ಬೇಕಾಗುವಂತಹ ಆಸ್ತಿಯನ್ನು ಮಾಡ್ಲಿಕ್ಕೆ ಕೂಡ ಫಲಾನುಭವಿಗಳಿಗೆ ಹೆಂಗೆ ಸಹಕಾರಿ ಆಗುತ್ತೆ, ಹಳೆ ಯೋಜನೆಗಳಲ್ಲಿರುವಂತಹ ಕೆಲವೊಂದು ಲೋಪದೋಷಗಳನ್ನು ತೆಗೆದುಹಾಕಿ ಈ ಹೇಗೆ ಹೊಸದಾಗಿ ಇದನ್ನು ಮಾರ್ಪಾಟು ಮಾಡಲಾಗಿದೆ, ಇನ್ನೊಂದಿಷ್ಟು ವಿವರವಾದ ಮಾಹಿತಿಯನ್ನು ಮಾಡ್ಕೊಳ್ಬಹುದಾ ಪ್ರೊಫೆಸರ್ ಕೃಷ್ಣರಾಜ್ ಅವರೇ? ಖಂಡಿತ ನಾನು ಮಾಡ್ಕೊಡ್ತೀನಿ. ಹಳೆ ಯೋಜನೆಗಳಲ್ಲಿ ಒಂದು ಫಂಡಮೆಂಟಲ್ ಸಮಸ್ಯೆ ಅಥವಾ ಮೂಲಭೂತ ಸಮಸ್ಯೆ ಏನಿತ್ತು ಅಂತಂದ್ರೆ, ಕೆಲಸವನ್ನ ಏನ್ ಕೆಲಸ ಮಾಡಿಸ್ಬೇಕು ಅಂತ ಐಡೆಂಟಿಫಿಕೇಶನ್ ಮಾಡ್ತಾ ಇರ್ಲಿಲ್ಲ ಹಳೆ ಕಾರ್ಯಕ್ರಮದಲ್ಲಿ, ಹಳೆ ಅಂದ್ರೆ ಹಳೆ ಕಾಯ್ದೆಯಲ್ಲಿ. ಮಹಾತ್ಮ ಗಾಂಧಿ ನರೇಗಾ ಕಾರ್ಯಕ್ರಮದಲ್ಲಿ ಒಂದು ವರ್ಷಕ್ಕೆ ಅವಶ್ಯಕತೆ ಇರುವ ಏನು ಕೆಲಸ ಮಾಡಬೇಕು, ಏನು ಕಾರ್ಯಕ್ರಮ ಇಟ್ಕೊಂಡು ಆ ಒಂದು ಲೇಬರ್ಸ್ನ ಅಥವಾ ಕೂಲಿ ಕಾರ್ಮಿಕರನ್ನ ಬಳಸ್ಕೊಂಡು ಮಾಡಬೇಕು ಅನ್ನೋದು ಇರ್ಲಿಲ್ಲ. ಎರಡನೇದು ಅದಕ್ಕೆ ಒಂದು ರೂಪುರೇಷೆ ಅಂದ್ರೆ ಮೊದಲೇ ಬ್ಲೂ ಪ್ರಿಂಟ್ ರೆಡಿ ಆಗ್ತಿರ್ಲಿಲ್ಲ. ಹಾಗಾಗಿ ಆ ಕಾರ್ಯಕ್ರಮ ಅವಶ್ಯಕತೆ ಇದ್ದಾಗ ಮಾತ್ರ ಅದೊಂದು ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇತ್ತು, ಹಿಂದಿನ ಟೈಮಲ್ಲಿ ಅದು ಯಶಸ್ವಿ ಆಗ್ತಾ ಇರ್ಲಿಲ್ಲ. ಜೊತೆಗೆ ಮೆಷಿನ್ ಅನ್ನ ಉಪಯೋಗಿಸಿ ಕೆಲವೊಂದ್ ಕಡೆ ಮಹಾತ್ಮ ಗಾಂಧಿ ನರೇಗಾ ಸ್ಕೀಮ್ ಅಲ್ಲಿ ಕೆಲಸಗಳು ಆಗಿರುವಂತದನ್ನು ಗಮನಿಸಬಹುದು. ಜೊತೆಗೆ ಸರಿಯಾಗಿ ಕೂಲಿ ಕಾರ್ಮಿಕರಿಗೆ ಕೂಲಿ ಸರಿಯಾಗಿ ಸರಿಯಾದ ಟೈಮ್ಗೆ ಸಿಗದೇ ಇರುವಂತಹ ಸಮಸ್ಯೆಗಳನ್ನು ಕೂಡ ಸಾಕಷ್ಟು ಅಧ್ಯಯನಗಳು ಎತ್ತಿ ತೋರಿಸಿದ್ವು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಸರಿಯಾಗಿ ಬಳಕೆ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ನೋಡೋದಾದ್ರೆ, ಕೆಲವೊಂದು ಬಹಳ ಹಿಂದುಳಿದ ಜಿಲ್ಲೆಗಳಲ್ಲಿ ಇದು ಯಶಸ್ವಿ ಆಗಿದೆ, ಕೆಲವೊಂದು ಮುಂದುವರಿದ ಜಿಲ್ಲೆಗಳಲ್ಲಿ ಅಥವಾ ಸ್ಟೇಟ್ಗಳಲ್ಲಿ ಇದು ಯಶಸ್ವಿ ಅಷ್ಟೇನೂ ಆಗಿರ್ಲಿಲ್ಲ. ಅದರಿಂದ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿದಾಗ ಈ ಮಾರ್ಪಾಡುಗಳಲ್ಲಿ ಸವಾಲುಗಳಿದೆ, ಕೆಲವೊಂದು ಉಪಯೋಗನೂ ಇದೆ, ಮತ್ತೆ ಕೆಲವೊಂದು ಲೋಪದೋಷಗಳು ಇರುವಂತದನ್ನ ನಾನು ಒಬ್ಬ ಸಂಶೋಧಕನಾಗಿ ಒಬ್ಬ ಅಧ್ಯಯನಶೀಲ ವ್ಯಕ್ತಿಯಾಗಿ ಹೇಳಬಲ್ಲೆ. ಇದರಲ್ಲಿ ಏನು ಅಂತಂದ್ರೆ, ಪ್ರಮುಖವಾಗಿ ಏನಂತಂದ್ರೆ, ಇದರಲ್ಲಿ ಮಿಷನ್ ಮೋಡ್ ಅಂತ ಏನೇಳಿದೆ ಅದು ಕರೆಕ್ಟ್ ಆಗಿದೆ. ನಾಲ್ಕು ಮಿಷನ್ಗಳನ್ನ ಐಡೆಂಟಿಫೈ ಮಾಡಿದ್ದಾರೆ, ಅದಕ್ಕೋಸ್ಕರ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 100 ದಿನಗಳ ಬದಲು 125 ದಿನಗಳಿಗೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿಯನ್ನ ಹೆಚ್ಚು ಮಾಡಲಾಗಿದೆ. ಇದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಆಗಿರಲ್ಲ, ಜೊತೆಗೆ ಇದು ಒಂದು ಅಸೆಟ್ ಕ್ರಿಯೇಷನ್ ಮಾಡುವಂತಹ ಕಾರ್ಯಕ್ರಮ ಆಗಿ ಕನ್ವರ್ಟ್ ಆಗಿರುವಂತದ್ದು. ಮೊದಲು ಒಂದು ಗ್ಯಾರಂಟಿ ಇರ್ತಿತ್ತು, ಮೊದಲು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಗ್ಯಾರಂಟಿ ಇರ್ತಿತ್ತು. ಈಗ ಗ್ಯಾರಂಟಿ ಇರೋದಿಲ್ಲ. ಯಾವ ಟೈಮಲ್ಲಿ ಯಾವ್ದು ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್ಗಳು ಡಿಸೈಡ್ ಮಾಡ್ತಾವೋ ಆ ಟೈಮಲ್ಲಿ ಮಾತ್ರ ಉದ್ಯೋಗ ಅವಕಾಶಗಳು ಸಿಗುತ್ತೆ, ಅದನ್ನು ಕೂಡ ರೈಟ್ ಆಗಿಲ್ಲ, ಅದು ಮಿಷನ್ ಮೋಡ್ ಆಗಿರ್ತದೆ. ಅಂದ್ರೆ ಅವರು ಐಡೆಂಟಿಫೈ ಮಾಡಿದ್ರೆ ಈ ಒಂದು ಕೆಲಸಗಳು ವಾಟರ್ ಸೆಕ್ಯೂರಿಟಿ ಕೆಲಸಗಳಿದೆಯಾ ಅಥವಾ ಬೇರೆ ಗ್ರಾಮೀಣ ಮೂಲ ಸೌಕರ್ಯ ಕೆಲಸಗಳಿದೆಯಾ ಅಥವಾ ಜೀವನೋಪಾಯ ಸಂಬಂಧಿತ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಕೆಲಸ ಇದೆಯಾ ಅಥವಾ ಹವಾಮಾನ ವೈಪರೀತ್ಯ ತಡೆಗಟ್ಟುವಂತ ಕಾಮಗಾರಿಗಳನ್ನ ಐಡೆಂಟಿಫೈ ಮಾಡಿದಾಗ ಮಾತ್ರ ಈ ಉದ್ಯೋಗ ಅವಕಾಶಗಳು ಸಿಗುವಂತದ್ದು. ಮತ್ತೆ ಎರಡನೇದು, ಈ ಉದ್ಯೋಗ ಅವಕಾಶಗಳು 365 ದಿನಗಳಲ್ಲಿ ಯಾವ ದಿನಗಳಾದ್ರೂ ಮೊದಲು ಸಿಗ್ತಾ ಇತ್ತು, ಈಗ ಆ ರೀತಿ ಇಲ್ಲ. ಈಗ ಕೆಲವೊಂದು ಬ್ರೇಕ್ ಇದೆ, ಅಂದ್ರೆ ಕೃಷಿ ಚಟುವಟಿಕೆಗಳು ಆರಂಭವಾದಂತಹ ದಿನಗಳಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಅಥವಾ ಉದ್ಯೋಗ ಮಾಡುವಂತಹ ಯೋಜನೆ ಇರೋದಿಲ್ಲ. ಮತ್ತೆ ಹಾರ್ವೆಸ್ಟ್ ಸೀಸನ್ ಅಲ್ಲಿ ರೈತರು ತಮ್ಮ ಕಟಾವು ಮಾಡುವಂತಹ ಸಂದರ್ಭದಲ್ಲಿ ಈ ಕೆಲಸ ಸಿಗೋದಿಲ್ಲ. ಮತ್ತೆ ಬಹಳ ಮುಖ್ಯವಾಗಿ ಹಿಂದೆ 100% ಗೌರ್ಮೆಂಟ್ ಈ ಒಂದು ಕಾರ್ಯಕ್ರಮಕ್ಕೆ ಹಣವನ್ನ ಕೇಂದ್ರ ಸರ್ಕಾರದಿಂದ ನೀಡ್ತಾ ಇತ್ತು. ಈಗ ಈ ಒಂದು ಸ್ಕೀಮ್ ಅನ್ನ ಬದಲಾವಣೆಗೆ ತಂದು ಕೇಂದ್ರ ಸರ್ಕಾರ 60% ಮತ್ತೆ ರಾಜ್ಯ ಸರ್ಕಾರಗಳು 40% ಫಂಡ್ ಅನ್ನ ಕೊಡಬೇಕಾಗಿದೆ. ಈಗಾಗಲೇ ಸಾಕಷ್ಟು ರಾಜ್ಯ ಸರ್ಕಾರಗಳು ಕೋವಿಡ್ ನಂತರ ಸಾಲದ ಪ್ರಮಾಣ ಹೆಚ್ಚಾಗಿ ಫಿಸ್ಕಲ್ ಡೆಫಿಸಿಟ್ ಏನಾಗಿದೆ ಹೆಚ್ಚಾಗಿರುವಂತದನ್ನ ಗಮನಿಸಬಹುದು. ಹೀಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತಂದ್ರೆ ರಾಜ್ಯ ಸರ್ಕಾರದ ಪಾಲು ಬಂದಾಗ ಮಾತ್ರ ಈ ಒಂದು ಕಾರ್ಯಕ್ರಮವನ್ನ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಆಗೋದಿಲ್ಲ. ಹೀಗಾಗಿ ಕೆಲವೊಂದು ಪ್ರಯೋಜನಗಳಿದೆ, ಕೆಲವೊಂದು ಸವಾಲುಗಳನ್ನು ಕೂಡ ಈ ಒಂದು ಹೊಸ ಕಾಯ್ದೆ ಹುಟ್ಟುಹಾಕಿರುವಂತದನ್ನ ನಾವು ಗಮನಿಸಬಹುದು. ಅದಕ್ಕಾಗಿ ಈ ಒಂದು ಗೌರ್ಮೆಂಟ್ ಏನ್ ಮಾಡಬಹುದಾಗಿತ್ತು ಅಂತಂದ್ರೆ, ನನ್ನ ಸಲಹೆ ಏನಂತಂದ್ರೆ, ಸ್ಟೇಟ್ಗಳ ಬದಲು ಕೆಲವೊಂದು ಬಹಳ ಹಿಂದುಳಿದಂತಹ ಡಿಸ್ಟಿಕ್ ಗಳನ್ನ ಐಡೆಂಟಿಫೈ ಮಾಡಿ, ಈಗ ಕರ್ನಾಟಕದಲ್ಲಿ ಮುಂದುವರಿದ ಡಿಸ್ಟಿಕ್ ಗಳಿದೆ, ಅತಿ ಹಿಂದುಳಿದ ಡಿಸ್ಟಿಕ್ ಗಳು ಇದೆ. ಮುಂದುವರಿದ ಡಿಸ್ಟಿಕ್ ಗಳಲ್ಲಿ ಕೇಂದ್ರ ಸರ್ಕಾರದ ಪಾಲು 60 ಅಥವಾ 50 ಮತ್ತೆ ರಾಜ್ಯ ಸರ್ಕಾರದ ಪಾಲು 40 ಅಥವಾ 50 ಮಾಡಿ, ಅತಿ ಹಿಂದುಳಿದ ಡಿಸ್ಟಿಕ್ ಗಳಲ್ಲಿ ಕೇಂದ್ರ ಸರ್ಕಾರದ ಪಾಲು 100% ಮಾಡಿದಾಗ ಈ ಕಾರ್ಯಕ್ರಮ ಹೆಚ್ಚು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ ಇರ್ತಿತ್ತು. ಈಗೇನಾಗುತ್ತೆ ಅಂತಂದ್ರೆ, ಇದು ರಾಜ್ಯ ಸರ್ಕಾರಗಳ ಒಂದು ಹಣಕಾಸು ಹೊಂದಿಸುವಿಕೆಯ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಗುತ್ತೆ ಅನ್ನೋದು ಒಂದು ಸಂಶಯಾತ್ಮಕವಾಗಿರುತ್ತದೆ. ಎರಡನೇದು, ಹಿಂದೆ ಕೂಲಿ ಯಾವಾಗ ಬೇಕಾದ್ರೂ ಅವರು ಅರ್ಜಿಯನ್ನ ಹಾಕಿ ಪಡ್ಕೋಬಹುದಾಗಿತ್ತು. ಹಾಗೆ ಆದ್ರೆ ಈಗ ಕೂಲಿಯನ್ನ ಪಡ್ಕೊಳ್ಳಿಕ್ಕೆ ಆ ಒಂದು ಸಮಯವನ್ನ ಕಾಯ್ಬೇಕಾಗುತ್ತೆ. ಅದರಿಂದ ಈ ಒಂದು ಮೈಗ್ರೇಷನ್ ಆಗೋ ಚಾನ್ಸಸ್ ಇರ್ತದೆ. ಈ ಒಂದು ಕೆಲವೊಂದು ಸವಾಲುಗಳನ್ನ ನೀಡಿದ್ರೆ ಈ ಒಂದು ಮಿಷನ್ ಮೋಡ್ ಏನಿದೆ ಅದು ತುಂಬಾ ಚೆನ್ನಾಗಿರುವಂತದ್ದು, ಮತ್ತೆ ರೈತ ಸಮುದಾಯಕ್ಕೆ ಈ ಒಂದು ಕೂಲಿ ಕಾರ್ಮಿಕರು ಲಭ್ಯವಾಗ್ಲಿ ಅನ್ನೋ ಒಂದು ಕೆಲಸವನ್ನ ಮಾಡುವಂತದ್ದು, ಅದು ಮೆಚ್ಚುಗೆಯನ್ನ ಹೇಳ್ಬಹುದು. ಹೀಗಾಗಿ ಕೆಲವೊಂದು ಪ್ರಯೋಜನಗಳು, ಕೆಲವೊಂದು ಸವಾಲುಗಳನ್ನ ಈ ಒಂದು ಕಾಯ್ದೆ ಉಂಟು ಮಾಡಿದೆ. ಪ್ರೊಫೆಸರ್ ಕೃಷ್ಣರಾಜ್ ಅವರೇ, ಬಹಳ ಅತ್ಯುತ್ತಮವಾಗಿ ತಾವು ವಿಶ್ಲೇಷಣೆ ಮಾಡ್ತಾ ಇದ್ದೀರಿ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಅಡಿಯೊಳಗೆ 125 ದಿವಸಗಳ ಒಂದು ಉದ್ಯೋಗ ಪ್ರತಿ ಒಂದು ಮನೆಗೆ ಒಂದು ಗ್ಯಾರಂಟಿ ಆಗಿದೆ, ಮತ್ತು ವಿಶೇಷವಾಗಿ 4 ವಿಭಾಗಗಳಲ್ಲಿ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಲೈವ್ಲಿಹುಡ್ಸ್ ಇರ್ಬೋದು, ಕ್ಲೈಮೇಟ್ ರೀಸೈಲೆನ್ಸ್ ಇರ್ಬೋದು, ವಾಟರ್ ಸೆಕ್ಯೂರಿಟಿ ಇರ್ಬೋದು, ಈ ಒಂದು ವಿಭಾಗಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಒಂದು ಉದ್ಯೋಗಾವಕಾಶವನ್ನ ನಮ್ಮ ಗ್ರಾಮೀಣ ಯುವಜನತೆ ಪಡಿಬಹುದಾಗಿದೆ. ಮತ್ತೆ ತಾವ್ ಹೇಳಿದಂಗೆ 60-40 ರಾಜ್ಯ ಸರ್ಕಾರ 40% ಕೊಡಬೇಕಾಗುತ್ತೆ. ಕೆಲವೊಂದು ವಿಶೇಷ ಕ್ಯಾಟಗರಿ ಭಾಗದೊಳಗೆ 90-10 ಅಂದ್ರೆ 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ ಕೂಡ ಕೊಡೋ ಸಾಧ್ಯತೆ ಇದೆ. ಮತ್ತೆ 60 ದಿವಸಗಳ ಒಂದು ರಾಜ್ಯ ಸರ್ಕಾರಗೆ ಒಂದು ಅವಕಾಶ ಕೊಟ್ಟಿದೆ, ನೋಟಿಫೈ ಯಾವ್ದು ಇದು ಕೆಲಸ ಮಾಡ್ಲಿಕ್ಕೆ ಯೋಗ್ಯ ಇಲ್ಲ ಈ ದಿವಸ ಅಂತ ಹೇಳಿ 60 ದಿವಸಗಳನ್ನ ನಾವು ನೋಟಿಫೈ ಮಾಡ್ಲಿಕ್ಕೆ ಕೂಡ ಅವಕಾಶವನ್ನು ಮಾಡಲಾಗಿದೆ. ಮತ್ತೆ ವಿಶೇಷವಾಗಿ ಒಂದು ಈ ಬಜೆಟ್ನೊಳಗೆ ಒಂದು ಅನುಕೂಲತೆ ಮಾಡೋ ನಿಟ್ಟಿನೊಳಗೆ, ಈ ಮೊದಲು ನರೇಗಾದೊಳಗೆ ಬೇಡಿಕೆ ಮೇಲೆ ಬಿಡುಗಡೆ ಆಗ್ತಿತ್ತು, ಈಗ ಖಂಡಿತವಾಗಿ ಕೂಡ ಇಷ್ಟು ಹಣ ಬಿಡುಗಡೆ ಆಗಲೇಬೇಕು ಅಂತ ನಿರ್ಧಾರ ಆಗಿರೋದ್ರಿಂದ ಬಹುಶಃ ಇದು ಹೊಸ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಒಂದಿಷ್ಟು ಹೊಸ ಆಶಯಗಳೊಂದಿಗೆ ಗ್ರಾಮೀಣ ಭಾಗದ ಯೋಜನೆಗೆ ತಲುಪಲಿ ಅಂತ ಆಶಯ ಮಾಡ್ತಾ, ಒಬ್ಬ ಆರ್ಥಿಕ ತಜ್ಞರಾಗಿ ಬಹಳ ವಿಸ್ತೃತವಾಗಿ ಇಲ್ಲಿ ತನಕ ತಮ್ಮ ಅನಿಸಿಕೆಗಳನ್ನ ಹೇಳಿದ್ದೀರಾ. ಮತ್ತು ಈ ಹೊಸ ಯೋಜನೆಗಳು ಖಂಡಿತವಾಗಿ ಕೂಡ ಯಾವುದೇ ಯೋಜನೆ ಕೂಡ ಸಕ್ಸಸ್ ಅಂದ್ರೆ ಚೇಂಜ್ ಅಂತಾರೆ, ಒಂದು ಬದಲಾವಣೆ ಆದಾಗಲೇ ನಾವು ಯಶಸ್ಸನ್ನು ಕಾಣ್ತೀವಿ. ಆ ನಿಟ್ಟಿನೊಳಗೆ ನಮ್ಮ ಗ್ರಾಮೀಣ ಭಾಗದ ಯುವಜನತೆಗೆ ವಿವಿ ಜಿ ರಾಮ್ಜಿ ಈ ಯೋಜನೆ ಒಂದು ಫಲಪ್ರದವಾಗಿ ಅವರಿಗೆ ತಲುಪಿ ಅವರ ಒಂದು ಆರ್ಥಿಕ ಗುಣಮಟ್ಟ ಮತ್ತು ಜೀವನ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸಹಕಾರಿ ಆಗಲಿ ಅಂತ ಆಸೆ ಮಾಡ್ತಾ, ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಪ್ರೊಫೆಸರ್ ಕೃಷ್ಣರಾಜ್ ಅವರೇ, ಒಬ್ಬ ಆರ್ಥಿಕ ತಜ್ಞರಾಗಿ ವಿಸ್ತೃತವಾಗಿ ತಾವು ಮಾಹಿತಿ ನೀಡಿದ್ದಕ್ಕೆ ನಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ ಪ್ರೊಫೆಸರ್. ಥ್ಯಾಂಕ್ ಯು. ಕೇಂದ್ರ ಸರ್ಕಾರದ ನೂತನ ಮಹತ್ವಾಕಾಂಕ್ಷಿ ಯೋಜನೆ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಸೂದೆ 2025. ಈ ಬಗ್ಗೆ ಬೆಂಗಳೂರಿನ ಸಿಇಎಸ್ಪಿ ಐಎಸ್ಇಸಿ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಕೃಷ್ಣರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳೀನ್. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ ಹೊಲಕ್ಕೆ ಬುತ್ತಿ ಕಾರ್ಯಕ್ರಮ. ಪ್ರಸ್ತುತಿ ಮಾಲಾ ಸಾಮ್ರಾಣಿ ಹಾಗೂ ರಾಖಿ ಹಾನ್ಗಲ್. ರಾಖಿ ಯಾರ? ಓ ಮಾಲಕ್ಕ, ಮಾಲಕ್ಕ ಬಾ ಇಲ್ಲೇ ಅಡಿಗೆ ಮನೆಯಾಗಿದ್ದೇನೆ, ಬಾ ಬಾ ಇಲ್ಲೇ ಬಾ. ಏನವ್ವ ಚಪಾತಿ ಮಾಡಾಕತ್ತಿ ಏನ? ಹೂನ ಮಾಲಕ್ಕ. ಇದೇನಿದು ಹಸಿರು ಹಸಿರು ಚಪಾತಿ ಬಣ್ಣ ಅಲ್ಲದು ಏನ್ ಇರ್ಬೇಕು ನೀನ ಹೇಳ ಏನಲ್ಲ ಮಾಡಿಯವ ಏನ್ ಹಾಕಿದ್ರಾಗ ಇದು ಪಾಲಕ್ ಸೊಪ್ಪಿಂದ ಚಪಾತಿ ಮಾಡಾಕತ್ತೇನ್ ನೋಡು ಚಪಾತಿನ ಹ್ಮ್ ಪಾಲಕ್ ಪಾಲಕ್ ಪನೀರ್ ಮಾಡ್ತೀನಿ ಪಾಲಕ್ ಚಪಾತಿ ಒಮ್ಮೆ ಬಡಿಲ್ ಬಿಡ್ನಾ ಇಲ್ಲ ಮಾಲಕ್ಕ ಅದು ತೋಟದಾಗ ಹೋಗಿದ್ನೆ ಮೊನ್ನೆ ಪಾಲಕ್ ಸೊಪ್ಪು ಚಲೋ ಬಂದಿತ್ತು ತಗೊಂಡ್ ಬಂದಿದ್ದೆ ನನಗ ಪಾಲಕ್ ಪನ್ನೀರ್ ಮಾಡಕಷ್ಟು ಸರಿ ಬರೋದಿಲ್ಲ ಅದಕ್ಕ ಏನ್ ಮಾಡೋಣ ಅಂತ ಯೋಚನೆ ಮಾಡಿದೆ ಈಗ ನೋಡ ಅದನ್ನ ಚಪಾತಿ ಹಿಟ್ಟನ್ಯಾಗ ರುಬ್ಬಿ ಹಾಕಿ ಪಾಲಕ್ ಚಪಾತಿನ ಮಾಡ್ಲಿಕ್ಕೆ ನೋಡು ಮಾಡಿ ಬರೇ ಪಾಲಕ್ ರುಬ್ಬಿ ಹಾಕಿಯೋ ಅದ್ರ ಜೊತೆ ಏನ್ರ ಹಾಕಿಯೋ ನಾನು ಮಾಡ್ತೀನಿ ಮನೆಗೆ ಹೋಗಿ ಮಾಡುದ್ರ ಹೇಳವ ಬಹಳ ಸರಳ ಐತೆ ಮಾಲಕ್ಕ ಇದ್ ಮಾಡೋದು ಏನಿಲ್ಲ ಪಾಲಕ್ ಸೊಪ್ಪು ಸ್ವಚ್ಛಂಗ್ ತೊಳ್ಕೊಂಡೆ ಆಮೇಲೆ ಅದನ್ನ ಮಿಕ್ಸಿ ಜಾರ್ನ್ಯಾಗ ಹಾಕಿ ಬೆಳ್ಳುಳ್ಳಿ ಕೋತಂಬರಿ ಆಮೇಲೆ ಶುಂಠಿ ಧನಿಯಾ ಪೌಡರ್ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಬಿ ಚಪಾತಿ ಹಿಟ್ಟಿಗೆ ಹಾಕಿ ಕಲ್ಸೇನಿ ಇಷ್ಟ ನೋಡು ಸರಳ ಕೊತ್ತಂಬರಿ ಸೊಪ್ಪು ಹಾಕಿದ್ರು ಹ್ಞೂ ಅವ್ರವ್ರ ರುಚಿ ತಕ್ಕಂಗೆ ಮಾಡ್ಕೋಬಹುದು ಅದು ರುಬ್ಬಿ ಹಿಟ್ಟನೆ ಕಲ್ಸೋದ ಹ್ಞೂ ಕಲ್ಸೋದು ಚಪಾತಿ ಲಟ್ಸಂಗ್ ಲಟ್ಸೋದು ರುಚಿ ರುಚಿ ಆಗ್ತಾವ ಬಾಳ ರುಚಿ ಅನಿಸ್ತಾವು ಏ ಬಿಡು ಮತ್ತ ಪಾಲಕ್ ಚಪಾತಿ ಹ್ಞೂ ಪಾಲಕ್ ಚಪಾತಿ ಮತ್ತ ಮುದ್ರಬಾಳಿ ಪಲ್ಲೆ ಹೌದೌದು ಅದ್ರಾಗ ಒಂದ್ ಸ್ವಲ್ಪ ಪಾಲಕ್ ಸೊಪ್ಪು ಹಾಕೇನಿ ಇವತ್ ನೋಡ್ವಾ ನಮ್ ಅಡಿಗೆ ಮನಿ ನಮ್ ಹೊಲಕ್ ಬುತ್ತಿ ಪಾಲಕ್ ಮಯ ಅನ್ಕೋ ನೀನ್ ನೋಡ್ವಾ ಮೊದಲ ಪಾಲಕ್ ಪನ್ನೀರ್ ಮಾಡಾಕ ಏನೇನ್ ಸಾಮಾನ್ ಬೇಕು ಅನ್ನೋದ್ ನಾ ಹೇಳ್ತೇನೆ ಹಾ ಒಂದ್ ನಿನಗೆ ನಿಮ್ಮ ಮನ್ಯಾಗ ಎಷ್ಟು ಮಂದಿ ಇದ್ದೀರಿ 5-6 ಜನ ಇದ್ರ ಒಂದ್ 4 ಕಟ್ ಪಾಲಕ್ ಕಂತೆ ತಗೋಬೇಕು ಅಥವಾ ನಿನಗೆ ನೋಡು ಎಷ್ಟು ಬೇಕು ಅಷ್ಟು ಪ್ರಮಾಣದೊಳಗೆ ತಗೋಬೇಕು ಆಮೇಲೆ ಅದಕ್ಕೆ ಪಾಲಕ್ ಪನ್ನೀರ್ ಅಂದ್ರೆ ಪನ್ನೀರ್ ಅನ್ಕಿ ಬೇಕಾ ಬೇಕು ಅದಕ್ಕೆ ಎಷ್ಟು ಒಂದು 1/2 ಕೆಜಿ ದೊಡ್ಡ ಫ್ಯಾಮಿಲಿ ಇದ್ರ ಇಲ್ಲಿಕ್ರ 1/2 ಕೆಜಿ ನಮ್ಮ ಲೆಕ್ಕದ ಪ್ರಕಾರ ತಗೋಬೇಕು ಅದರ ಜೊತೆಗೆ ಈ ಗರಂ ಮಸಾಲೆ ಏನು ಇರ್ತಾವಲ್ಲ ಅಂದ್ರೆ ಅಲ್ಲ ಬೆಳ್ಳುಳ್ಳಿ ಬೇಕು ಅದರ ಜೊತೆಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಆಮೇಲೆ ಚಕ್ಕಿ ಲವಂಗ ಏಲಕ್ಕಿ ಶಾಜೀರ್ಗಿ ಹಾಂ ಜೀರ್ಗಿ ಇಂಥ ಒಣ ಮಸಾಲೆ ರುಚಿ ಪ್ರಕಾರ ತಗೋಬೇಕು ತಗೊಂಡ ಮೇಲೆ ಮೊದಲಿಗೆ ಪಾಲಕ್ ಸೊಪ್ಪು ತಗೊಂಡು ಅದನ್ನು ಸ್ವಚ್ಛಾಗಿ ತೊಳ್ಕೋಬೇಕು ಹುಳ ಕಡ್ಡಿ ಹಿಡ್ದಿದ್ದು ಏನು ಸೊಪ್ಪು ಇರ್ತದಲ್ಲ ಅದನ್ನೆಲ್ಲ ತೆಗೆದು ಚಲೋ ಎಲೆ ಇಟ್ಕೊಂಡು ಸ್ವಚ್ಛಾಗಿ ತೊಳೆದು ಅದನ್ನು ಸ್ವಲ್ಪ ಕತ್ತರಿಸಿ ಮೊದಲು 1 ಚಮಚ ತುಪ್ಪ ಹಾಕಿ 1-2 ನಿಮಿಷ ಅದನ್ನು ಹುರ್ಕೋಬೇಕು ಅದು ಮೆತ್ತಗಾಗಿ ಕಂದು ಬಿಡ್ತದೆ ಅದು ಕಂದಿದ ಬೆಳಕ ಅದನ್ನು ತಗೊಂಡು ಮಿಕ್ಸಿ ಜಾರಿಗೆ ಹಾಕೋಬೇಕು ಮಿಕ್ಸಿ ಜಾರಿಗೆ ಹಾಕೊಂಡ್ಮೇಲೆ ಕೆಲವರು ನನಗೆ ಟೈಮ್ ಉಳಿಸೋದಿತ್ತಂದ್ರೆ ಅದ್ರಾಗ ನಾನು ಒಣ ಮಸಾಲೆ ಎಲ್ಲ ಅದ್ರಾಗ ಹಾಕಿ ರುಬ್ಕೊಂಡ್ಬಿಡ್ತೀನಿ ಇಲ್ಲಿಕ್ರ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಬೇರೆ ಇಟ್ಟಿದ್ರೆ ಇಟ್ಕೊಂಡಿರ್ತೀನಿ ಈಗ ಪನ್ನೀರು ಪ್ಯಾಟಿಯಿಂದ ಡೈರಿಯಿಂದ ತಂದ್ರನ್ಕಿ ಭಾಳ ಕೆಲಸ ಇರೋದಿಲ್ಲ ಮನೆ ಒಳಗೆ ಪನ್ನೀರ್ ಹೆಂಗೆ ಮಾಡೋದಂದ್ರೆ ಈಗ ಹಾಲು ಇರ್ತಾವ ಎಮ್ಮಿ ಹಾಲು ನಿಮ್ಮ ಮನೆಯಾಗ ಅನ್ಕಿ ಎಮ್ಮಿ ಕಟ್ಟಿರಿ ಗಟ್ಟಿ ಹಾಲು ಇರ್ತಾವ ಹಾಲು ಕುದಿಯಾಕಿಡ್ಬೇಕು ಅದಿನ್ನು ಉಕ್ತತಿ ಅಂದಾಗ ಏನು ಮಾಡ್ಬೇಕು ಅದಕ್ಕಂದ್ರೆ ಹಾಲು ಒಡಿಲಿಕ್ಕೆ 1/2 ಹೋಳು ಲಿಂಬೆಹಣ್ಣು ಹಾಕಬೇಕು ಇನ್ನೂ ಒಡಿಲಿಲ್ಲ ಇನ್ನೂ ಚೂರು ರಸ ಹಿಂಡಬೇಕು ಆಮೇಲೆ ವಿನೆಗರ್ ಅನ್ಕಿ ಈಗ ಎಲ್ಲ ಕಡೆ ಇಟ್ಕೊಂಡಿರ್ತಾರೆ ಈ ಚೈನೀಸ್ ಗೀನೀಸ್ ಮಾಡ್ಬೇಕಂತ ಹೇಳಿ ಆ ವಿನೆಗರ್ 1-2 ಚಮಚನೂ ಹಾಕ್ಬೋದು ಅದು ಹಾಕಿದ್ರು ಹಾಲು ಒಡಿತದೆ ಈ ಹಾಲು ಒಡೆದ ಮೇಲೆ ಒಂದು ತೆಳ್ಳಂದು ಸ್ವಚ್ಛ ಅರ್ಬಿ ತಗೊಂಡು ಆ ಅರ್ಬಿ ಒಳಗೆ ಎಲ್ಲ ನೀರು ಸೋಸ್ಕೋಬೇಕು ಈ ಪನ್ನೀರಿನ ನೀರು ಆ ನೀರು ಸೋರ್ ಹೋದ್ಮೇಲೆ ಅದನ್ನು ಗಟ್ಟಿಯಾಗಿ ಒಂದು ತಾಟಿಗೆ ಒತ್ತಕೊಂಡು ಅದರ ಮೇಲೆ ಏನಾರೋ ಇನ್ನೊಂದು ಮುಚ್ಚಿ ವಜ್ಜ ಹಾಕಿ ಈ ಅರಿ ಕಲ್ಲು ಏನರ ವಜ್ಜ ಇಟ್ಟು ಈ ಪನ್ನೀರ್ ಮಾಡಿಕೊಂಡು ಕಟ್ ಮಾಡಿ ಮನ್ಯಾಗ ಫ್ರಿಜ್ ಇದ್ರೆ ಅದ್ರಾಗ ಸ್ವಲ್ಪ ಗಟ್ಟ ಆಗ್ಲಿಕ್ಕಿಟ್ಟು ಉಪಯೋಗ ಮಾಡ್ಕೋಬೋದು ಇಲ್ಲ ಡೈರಿ ಅಂತಂದಿದ್ರೆ ನಡೀತದೆ ಆ ಪನ್ನೀರಿಂದು ಕ್ಯೂಬ್ಸು ಅಂತಾರಲ್ಲ ಅದನ್ನು ಕಟ್ ಮಾಡಿ ಎಷ್ಟು ಸೈಜ್ ಬೇಕು ಪೀಸು ಅಷ್ಟು ಮಾಡಿಟ್ಕೊಂಡಿರ್ಬೇಕು ಕೆಲವರು 1 ಹನಿ ತುಪ್ಪ ಹಾಕಿ ಅದನ್ನ ಹುರ್ಕೊಂಡಿರ್ತಾರೆ ಪನ್ನೀರು ಕೆಂಪು ಬಣ್ಣ ಬರೋ ಹಂಗೆ ಇಲ್ಲಿಕ್ರೆ ಹಂಗೆ ಹಾಕಿದ್ರು ನಡೀತದೆ ಮೊದಲಿಗೆ ಏನು ಮಾಡಬೇಕು ಈಗ ನಾವು ರುಬ್ಬಿಟ್ಕೊಂಡ್ವಲ್ಲ ಪಾಲಕಿನ ಪೇಸ್ಟು ಒಲೆ ಮೇಲೆ ಕಡಾಯಿ ಇಟ್ಟು ಅದರೊಳಗೆ ಸ್ವಲ್ಪ ತುಪ್ಪ ಹಾಕಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಅದರೊಳಗೆ ಒಣ ಮಸಾಲೆ ಪೌಡ್ರು ಹಾಕಿ ಹಸಿಮೆಣಸಿನ್ಕಾಯಿನೂ ಬೇಕಾದ್ರೆ ಪಾಲಕ್ ಜೊತೆನೂ ರುಬ್ಬಿದ್ರೆ ಭಾಳ ಚಲೋ ಅದು ಖಾರಕ್ಕಾಗ್ತದೆ ಆಮೇಲೆ ಈ ಪಾಲಕ್ಕಿಂದು ಪೇಸ್ಟ್ ಅದರೊಳಗೆ ಹಾಕಿ ಹುರ್ಕೊಂಡು ಭಾಳಷ್ಟು ಕುದಿಸ್ಬಾರ್ದು ಯಾಕಂದ್ರೆ ಎಲ್ಲ ಪೋಷಕಾಂಶ ಹೋಗೇ ಬಿಡ್ತಾವ ನಿಮ್ಗೊಂದು ಕುದಿ ಹತ್ತಿದ ಮೇಲೆ ಈ ಪನ್ನೀರ್ ತುಂಡುಗಳನ್ನು ಅದರೊಳಗೆ ಹಾಕಬೇಕು ಹಾಕಿ ನಮಗೆ ಮಸಾಲೆ ಕಮ್ಮಿ ಅನಿಸಿದ್ರೆ, ಖಾರ ಕಮ್ಮಿ ಅನಿಸಿದ್ರೆ ಸರಿ ಹಾಕೋಬೇಕು. ಆ ಹುಳಿಗೇನು ಮಾಡಬೇಕು ಅಂತ ಹೇಳಿದ್ರೆ, ಎರಡು ಟೊಮ್ಯಾಟೊ ಹಣ್ಣು ಸ್ವಚ್ಛಕ್ಕೆ ತೊಳೆದು ಈ ಒಗ್ಗರಣೆಯೊಳಗರ ಹಾಕ್ಕೊಂಡಿರ್ಬೇಕು, ಇಲ್ಲಿದ್ರೆ ನೀ ಪಾಲಕ್ ರುಬ್ತಿರ್ತೀಯಲ್ಲ ಅದರೊಳಗೆ ಹಾಕ್ಕೊಂಡು ರುಬ್ಕೊಂಡ್ರು ನಡೀತದೆ. ಒಟ್ಟು ನಿಮಗೆ ಹುಳಿ ಮುಂದೆ ಬೇಕು ಅಂದ್ರೆ ಟೊಮ್ಯಾಟೊ ಜಾಸ್ತಿ ಹಾಕ್ಕೋಬೇಕು. ಇಷ್ಟೆಲ್ಲ ಮಾಡಿದ್ರೆ ಒಂದು 10-15 ನಿಮಿಷದಾಗ ಈ ಪಾಲಕ್ ಪನ್ನೀರು ರೆಡಿ ಆಗ್ಬಿಡ್ತದೆ ನೋಡುವ. ಆದ್ರೆ ಒಲೆ ಮೇಲೆ ಭಾಳ ಹೊತ್ತಿಡಬಾರ್ದು. ಮ್ಯಾಲೆ ಕೆಲವ್ರು ಏನ್ ಮಾಡ್ತಾರ, ಹಾಲಿನ ಕೆನಿ ಅದು ಇದ್ರೆ ಅದನ್ನ ಮಿಕ್ಸಿ ಒಡಿಸಿ ಹಾಕ್ತಾರ ಕ್ರೀಮ್ ಅಂತ ಹೇಳಿ. ನಿನ್ ರುಚಿ ಪ್ರಕಾರ ನೀ ಮಾಡ್ಕೋಬೇಕು. ಈ ಮಾಲಕ್ಕ, ನನ್ನ ಬಾಯಾಗ ನೀರ ಬಂದ್ವ. ಭಾಳ ಚಂದ ಹೇಳಿದಿ ನೀನು ರೆಸಿಪಿ. ಅಲ್ಲ ನೋಡ, ನೀನ ನೋಡುವ ಚಪಾತಿ ಜೊತೆ ಭಾಳ ಚಲೋ ಆಗ್ತದೆ, ರುಚಿ ಅನಿಸ್ತೈತಿ ಬಿಡು. ನೀನು ಬೇಕಂದ್ರೆ ಜೋಳದ ರೊಟ್ಟಿ ಜೊತೆನು ತಿಂತಾರ. ಅಲ್ಲ ನೀಗ ಒಂದ್ ಕೆಲಸ ಮಾಡೋಣ, ಇವತ್ತನ್ಕಿ ನಾ ಪಾಲಕ್ ಪರೋಟ ಮಾಡೇನಿ ಮತ್ತ ಬ್ಯಾಳಿ ಒಳಗ್ ಪಾಲಕ್ ಸೊಪ್ಪು ಹಾಕಿ ಪಲ್ಯ ಮಾಡ್ಬಿಟ್ಟೇನಿ, ನೀ ಎರಡ್ ದಿನ ಬಿಟ್ಟು ಬಂದ್ ನನಗ್ ಪಾಲಕ್ ಪನ್ನೀರ್ ಮಾಡ್ಕೊಟ್ಟ ಹೋಗು. ಅಥವಾ ಮಾಡೇ ಕೊಡ್ತೇನೆ. ನೀ ಒಟ್ಟು ಮಾಡೋದ್ ನೋಡೇ ಕಲ್ಕೊಳಕ್ಕಿ ಹೇಳೋದು ಕಲ್ಕೊಳಕ್ ಅಲ್ಲ. ಇಲ್ಲ, ಒಂದ್ಸಲ ನೀ ಮಾಡಿ ತೋರಿಸ್ಬಿಡು, ನನಗೂ ಮುಂದಿನ ಸಲ ಮಾಡ್ಬೇಕಾದ್ರೆ ಅನುಕೂಲ ಆಗ್ತೈತಿ. ಇಷ್ಟೆಲ್ಲ ಹೇಳಿದೆಲ್ಲ, ಈ ಪಾಲಕ್ ಹೆಂಗ್ ಬೆಳದಿ ಅಂತಾರ ಹೇಳು, ಎಷ್ಟು ಚಲೋ ಪಾಲಕ್ ಅದ ನಿಂದು ತಾಜಾ ನಳ. ಹೌದೌದು, ಹಂಗ ಹೌದು. ಪಾಲಕ್ ಸೊಪ್ಪು ಬೆಳೆಯೋದು ಬಹಳ ಸರಳ ವಿಧಾನ ಐತಿ. ಇದಕ್ಕೆ ನೋಡ, ನಿನಗನ್ಕಿ ಹೊಲ ಐತಿ ಬೆಳಿತಿ, ನನಗ ಮನಿಯೊಳಗ ಮುಂದ ಜಾಗ ಐತಿ, ಅದ್ರಾಗ ಬೆಳೆಯೋಂಗ್ ಹೇಳಿ. ನೀನು ಹೇಳ್ತೇನೆ ನೋಡು, ಪಾಲಕ್ ಬೆಳಿಲಿಕ್ಕೆ ಮೊದ್ಲು ಮುಖ್ಯವಾಗಿ ಏನ್ ಬೇಕು ಹೇಳಿ ನಾನು. ಚಲೋ ತಂಗ ನೀರ್ ಬಸದು ಹೋಗೋ ಅಂತಹ ಮಣ್ಣು ಬೇಕು. ಏನು ಈ ಮಣ್ಣಿನೊಳಗ ನೀನು ಸ್ವಲ್ಪ ಮರಳು ಮಿಶ್ರಣ ಮಣ್ಣಿದ್ರ ಬಹಳ ಚಲೋ. ಉಸುಕಂತಾರ ನೋಡು, ಅದನ್ನ ಸ್ವಲ್ಪ ಕೂಡಿಸಿ. ನೀ ಈಗ ಮನಿ ಒಳಗೆ ಬೆಳೆದಕ್ಕೆ ಹೇಳಾಕತ್ತಿ, ನಾ ಅದಕ್ಕೆ ಹೇಳಾಕತ್ತೇನಿ. ಹೊಲ್ದಾಗಾದ ದೊಡ್ಡ ಪ್ರಮಾಣ ಆಗ್ತೈತಿ, ಅಲ್ಲಿದೂ ನಾ ಸ್ವಲ್ಪ ಹೇಳ್ತೇನಂತ. ಈಗ ನೀ ಮನಿ ಸಂಬಂಧ ಕೇಳಾಕತ್ತಿ ನೋಡು, ಅದಕ್ಕೆ ಹೇಳ್ತೇನಿ. ನೀರು ಬಸದು ಹೋಗೋ ಅಂತಹ ಮರಳು ಮಿಶ್ರಿತ ಮಣ್ಣಿದ್ರೆ ಬಹಳ ಚಲೋ. ಆಮೇಲೆ ನಮ್ಮ ಭಾರತೀಯ ಹವಾಮಾನದ ಪ್ರಕಾರ ನಾವು ಪಾಲಕ್ ಸೊಪ್ಪನ್ನ ಇಡೀ ವರ್ಷ ಬೆಳಿಬಹುದು. ಬಹಳ ಒಳ್ಳೆ ಸಮಯ ಅಂತಂದ್ರ ಸೆಪ್ಟೆಂಬರ್ ಅಕ್ಟೋಬರ್ ಫೆಬ್ರವರಿ ಏಪ್ರಿಲ್ ವರೆಗೂ ಬಹಳ ಉತ್ತಮ ಕಾಲ ಪಾಲಕ್ ಬೆಳೆಯೋದಕ್ಕೆ. ಅಂದ್ರ ಇದಕ್ಕೆ ತೇವಾಂಶ ಇದ್ರೆ ಸಾಕು, ಅತಿಯಾದ ಬಿಸಿಲಿಗೆದು ತಡ್ಕೊಳ್ಳೋದಿಲ್ಲ. ಈ ಟೈಮ್ನಾಗ ಈ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ವರೆಗೂ ಈ ಪಾಲಕ್ ಸೊಪ್ಪು ಬೆಳೆಯೋ ಒಳ್ಳೆ ಹವಾಮಾನ ಮತ್ತು ಒಳ್ಳೆ ಕಾಲ. ಏನಿಲ್ಲ ಇದನ್ನು ಬೆಳಿಲಿಕ್ಕೆ ನೋಡ್ ಮಾಲಕ, ನಾಟಿ ಮಾಡ್ಬೇಕಾರ ಮಿಶ್ರ ಗೊಬ್ಬರ ಮತ್ತ ಕಾಂಪೋಸ್ಟ್ ಸೇರಿಸ. ಅಲ್ಲ ಮಾಲಕ, ಅಮೃತ ಜಲ ಅಂದ್ರೆ ಗೊತ್ತಲ್ಲ ನಿನಗ, ಆಕಳ ಸಗಣಿ ಮತ್ತ ಗೋಮೂತ್ರ ಸೇರಿಸಿ ಮಿಕ್ಸ್ ಮಾಡಿ ಒಂದ್ 15-20 ದಿನ ಇಟ್ಟೆ ಅಂದ್ರೆ ಅದ್ ಅಮೃತ ಜಲ ಆಗ್ತೈತಿ. ಅದನ್ನೆಲ್ಲ ಹಾಕಿ ನೀ ಮಣ್ಣಿಗೆ ಚಲೋ ತಂಗ ಹಾಕಿ ಅದನ್ನ ಒಂದೆರಡ್ ದಿನ ಇಟ್ಟಿರು. ಆಮೇಲೆ ಬೀಜ ಹಾಕ್ಬೇಕಾದ್ರ ಒಂದ್ ಸರಿಯಾದ ಅಂತರ ಇಟ್ಕೊಂಡು, ಅಂದ್ರ ಈಗ 3-6 ಇಂಚ್ ಅಂತರ ಅಂತ ಹೇಳಿ ಅನ್ಕೋ ನೀವ್ ಒಂದ್ ಅಂದಾಜನ್ಯಾಗ, ಅಷ್ಟ ಇಟ್ಕೊಂಡು ಬೀಜಾನ ಹಾಕ್ಬೇಕು. ಏನಿಲ್ಲ ನಿನಗೊಂದ್ 4-5 ದಿನದಾಗಂದ್ರ ಬೀಜ ಮೊಳಕೆ ಒಡೆದ್ ಬಂದ ಬಿಡ್ತೈತಿ. ಮತ್ತ ಪಾಲಕ್ ಸೊಪ್ಪಿಗೆ ನೋಡು ಅತಿಯಾದ ನೀರ್ ಹಾಕಕ್ ಹೋಗ್ಬಾರ್ದು ಸ್ಟಾರ್ಟಿಂಗ್. ನೀ ಇದು ಚಲೋ ಮಾಡಿದಿ ಬಿಡು, ನನಗ್ ಬಹಳ ನೀರ್ ಹಾಕು ರೂಢಿ. ಹಾ ಬೇಡ, ಅದು ಸ್ವಲ್ಪ ಎದ್ದು ಮ್ಯಾಲ್ ಬಂದು ಶಕ್ತಿ ತಗೊಳೋವರೆಗೂ ನೀ ಮ್ಯಾಲಿಂತ ಹೌರ್ಕ ನೀರ್ ಸಂಪಡಿಸ್ಬೇಕು ನೋಡು. ಈಗ ಹೊಲ್ದಾಗ ಏನಾಗತ್ ಹೇಳ ಮಾಲಕ, ನೀರಿಂದ ಸ್ಪ್ರಿಂಕ್ಲರ್ ಇರ್ತೈತೆ ಅಲ್ಲೇ, ಪೈಪ್ ಅದ್ ಹಚ್ಚಿರ್ತೇವ್ ನಾವ್, ಹಂಗಾಗಿ ಅದು ಫೋರ್ಸ್ಲಿ ಬೀಳಂಗಿಲ್ಲ, ಜಾಸ್ತಿ ಅದಕ್ಕೆ ಪ್ರೆಷರ್ ಆಗಲ್ಲ. ಆದ್ರೆ ನೀ ಮನಿಯೊಳಗೆ ಬೆಳಿಲಿಕ್ಕತ್ತಿಯಲ್ಲ, ಸೊಕಾಶಂಗ್ ನೀರ್ ಹಾಕು ಒಂದ್ 15 ದಿನ. ಅದು ಜಾಸ್ತಿ ಎತ್ತರ ಮ್ಯಾಲ ಬಂದಾಗ ಅವ ನೀ ಬೇಕಾದ್ರೆ ಒಂಚೂರು ಜಾಸ್ತಿ ನೀರ್ ಹಾಕುವಂತಿ. ಸೊಪ್ಪು ತಪ್ಪಲ ಸಿಗ್ಬೇಕಂದ್ರೆ ಎಷ್ಟ್ ದಿನ? ಒಂದ್ ತಿಂಗಳ ನೋಡುವ, ಒಂದ್ ತಿಂಗಳ ಬಂದ್ಬಿಡ್ತೈತಿ ನೋಡು. ಆಮೇಲೆ ಕೇಳಿಲ್ಲ, ಒಂದ್ ತಿಂಗಳದಾಗ ನೀ ಮ್ಯಾಲ ಮ್ಯಾಲಷ್ಟ ಕತ್ರಿ ಮಾಡ್ ಕಟ್ ಮಾಡ್ಕೋ, ಮತ್ ಮುಂದ್ 15 ದಿನದ ಮತ್ತೊಂದ್ಸಲ ಸೊಪ್ಪು ತೆಗಿಬಹುದು ನೀನು. ಅಂದ್ರೆ ಒಂದ್ ಸರಿ ನಾ ಬಿತ್ತಿದ್ನಿ ಅಂದ್ರೆ ಒಂದ್ 2-3 ಸರಿ ತಕೋ. 2-3 ಸಲ ಯಾಕವ, 7-8 ಸಲ ತೆಗಿಬಹುದು ನೀನು. ಅಡಿ ಇಲ್ ಬಿಡು, ನಾನು ಮಾಡ್ತೀನಂತ. ತಾಜಾ ಸೊಪ್ಪು ನೀ ಮನ್ಯಾಗನ ಬೆಳಿಸಿ ಮನ್ಯಾಗ ಅಡಿಗೆ ಮಾಡಿ ಉಣ್ಣೋ ರುಚಿ ಅಂಕಿ ಮತ್ತೊಂದ್ ಬ್ಯಾರೇನ ಅನ್ಕೋ ನೀನು. ಹೌದವ್ವಾ, ನಾವ್ ಏನ್ ರಾಸಾಯನಿಕ ಗೊಬ್ಬರ ಹಾಕ್ಲಾರ್ದ ಸಾವಯವ ರೀತಿಲೆ ಬೆಳ್ಕೊಂಡ್ರೆ ಬಹಳ ಚಲೋ ನೋಡೋದು. ಆಮೇಲೆ ಇಷ್ಟೆಲ್ಲ ಹೇಳ್ದಿ, ಈ ಪಾಲಕ್ ಡಾಕ್ಟರ್ ನನಗ ಪ್ರತಿ ಸರಿ ಹೋದಾಗೂ ಅಕ್ಕರ ಪಾಲಕ್ ಸೊಪ್ಪು ತಿನ್ರಿ ಅಂತ ಹೇಳ್ತಾರ ನೋಡುವ. ಐರನ್ ಬಹಳ ಅಲ್ಲಿ ಇದ್ರೊಳಗ. ಹೌದವ್ವಾ, ಕಬ್ಬಿಣಾಂಶ ಅವ್ರು ಹೇಳೇ ಬಿಟ್ರು, ಕಬ್ಬಿಣಾಂಶ ಬಹಳ ಇರ್ತದ. ಆಮೇಲೆ ವಿಟಮಿನ್ ಎ ಮತ್ತು ಸಿ ಬಹಳ ಇರ್ತಾವ ನೋಡು, ಮತ್ತ ವಿಟಮಿನ್ ಕೆನು ಇರ್ತದ ಇದ್ರಾಗ, ಕ್ಯಾಲ್ಸಿಯಮ್ ಮ್ಯಾಗ್ನೇಶಿಯಮ್ ಇರ್ತದ. ಅದ್ರ ಜೊತೆಗೆ ಈ ಮಿನರಲ್ ಅಂದ್ರ ಇವು ಲವಣಾಂಶ ಇರ್ತಾವಲ್ಲ, ಕಬ್ಬಿಣಾಂಶ ನೀ ಹೇಳ್ದಂಗ ಬಹಳ ಇರ್ತದ. ಅದ್ರ ಜೊತೆಗೆ ಮ್ಯಾಗ್ನೇಶಿಯಮ್ಮು, ಪೊಟ್ಯಾಶಿಯಮ್, ಕ್ಯಾಲ್ಸಿಯಮ್, ಫಾಸ್ಫರಸ್, ಮ್ಯಾಂಗನೀಸ್, ಜಿಂಕು, ಕಾಪರು ಎಲ್ಲ ಇರ್ತದ ನೋಡುವ. ಆಮೇಲೆ ಈ ವಿಟಮಿನ್ B9 ಇದ್ದು ಬಹಳ ಹೇಳ್ತಾರೆ ಡಾಕ್ಟರ್, ಬಹಳ ಚಲೋ ಅದ್ರೊಳಗೂ ಇರ್ತದ ನೋಡು, ಈ ಸೊಪ್ನಾಗೂ ಇರ್ತದ. ಆಮೇಲೆ ಇದನ್ನ ತಿನ್ನೋದ್ರಿಂದ ಈ ಮಕ್ಳಿಗೆ ನೋಡುವ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆಯಾಗಿ ಈ ನೆಗಡಿ ಕೆಮ್ಮು ಬರ್ತಾವಲ್ಲ ಇವೆಲ್ಲಾ ಕಮ್ಮಿ ಆಗ್ತಾವ. ಆಮೇಲೆ ಇದು ಜೀರ್ಣಕ್ಕೂ ಚಲೋ, ಮೈಗೂ ಚಲೋ. ವಿಟಮಿನ್ ಕೆ ಅಂತಾರ ನೋಡು, ಪೊಟ್ಯಾಸಿಯಮ್, ಅದು ಬಹಳ ಚಲೋ ಇರ್ತದೆ. ಇಷ್ಟೆಲ್ಲ ಈ ಸೊಪ್ಪಿನದು ಉಪಯೋಗ ಅದಾವಂದ್ರ ಈ ವಾರದಾಗ ಒಂದು ಎರಡ್ ಸಾರಿ ತಿನ್ನೋದು ಬಹಳ ಚಲೋ ಅಲ್ಲ. ಆಮೇಲೆ ಮಾಲಕ, ಇದು ಬಹಳ ಸರಳವಾಗಿ ಸಿಗುವಂತಹ ಒಂದು ಸೊಪ್ಪು, ಇದಕ್ಕೇನು ಜಾಸ್ತಿ ದುಡ್ಡಿಲ್ಲ, ಅತಿ ಸುಲಭವಾಗಿ ಸಿಗುವಂತಹ ಆಹಾರ ಮತ್ತಿದು. ಆದ್ರೆ ಇಟ್ರ ಬಹಳ ಲಘು ಕೊಳಿತೈತಿ, ತಂದ ತಕ್ಷಣ ಮಾಡ್ಬೇಕು. ಹೌದು, ತಾಜಾ ತಂದ ಅವಾಗ ಮಾಡೋದು ಬಹಳ ಒಳ್ಳೇದು. ಹೌದು, ನೀವು